9987 5 9. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಂಗಮ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ನಾಗರಾಜ್ ಇವರೊಡನೆ ಸಂದರ್ಶನ. ರೈತ ಬಾಂಧವರೇ, ಇವತ್ತು ಸಂಗಮ ಸ್ವಸಹಾಯ ಸಂಘದ ಅಧ್ಯಕ್ಷರಾದಂತಹ ಶ್ವೇತ ಕೆ ಟಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಗಿದ್ದಾರೆ. ಇವರು ತೀರ್ಥಹಳ್ಳಿ ತಾಲೂಕು ದೇಮಲಾಪುರದವರು, ಒಳ್ಳೆ ಪ್ರಗತಿಪರ ಕೃಷಿಕರು. ಇವರ ಜೊತೆಗೆ ಮಾತಾಡ್ತಾ ಇವರ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಮತ್ತೆ ಇವರ ಕೃಷಿ ಚಟುವಟಿಕೆಗಳ ಕುರಿತಾಗಿ ಒಂದಿಷ್ಟು ತಿಳ್ಕೊಳ್ಳೋಣ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ ಸರ್. ಏನು ನಿಮ್ಮ ಸಂಘದ ಕಾರ್ಯಚಟುವಟಿಕೆಗಳು? ನಾವು ಎಲ್ಲರೂ ಇಲ್ಲಿ ನಾವು ಒಂದು 20 ಜನ ಸಂಘದ ಮೆಂಬರ್ ಇದ್ದೀವಿ. ಎಲ್ಲರೂ ಮಂತ್ಲಿ ಒಂದ್ಸತಿ ಸೇರಿ ಮುಂದೆ ಏನ್ ಮಾಡಬೇಕು, ಹೇಗೆ ನಡೆಸಬೇಕು ಅಂತೆಲ್ಲ ಕೂತು ಚರ್ಚೆ ಮಾಡಿ ಮುಂದೆ ಇಂದ ಈ ತರ ಯಾವ ಬೆಳೆ ಮಾಡೋಣ, ಈ ಒಂದು ಕಷ್ಟ ಸುಖಗಳ ಬಗ್ಗೆಯೂ ಸಹ ಕೂತು ಮಾತಾಡ್ತೀವಿ. ಈ ರೀತಿ ನಮ್ದು ಸಂಘದ ಚಟುವಟಿಕೆ. ಈಗ ಸಾಮಾನ್ಯವಾಗಿ ಸ್ವಸಹಾಯ ಸಂಘಗಳ ಕಾನ್ಸೆಪ್ಟ್ ಏನಂತ ಹೇಳಂದ್ರೆ ತಿಂಗಳ ತಿಂಗಳ ದುಡ್ಡು ತಂದು ಕಟ್ಟೋದು ಮತ್ತೆ ಪುನಃ ಯಾರಿಗೋ ಒಬ್ಬರಿಗೆ ಕೊಡೋದು, ಅವ್ರ ಕಷ್ಟ ಸುಖಗಳಿಗೆ ಆಗೋದಷ್ಟೇನೆ ಈ ಸ್ವಸಹಾಯ ಸಂಘಗಳು ಸೀಮಿತವಾಗ್ಬಿಟ್ಟಿದೆ. ಈಗ ಅದರ ಹೊರತಾಗಿ ಅದನ್ನೂ ಜೊತೆಗಿಟ್ಕೊಂಡು ಅದ್ರ ಹೊರತಾಗಿ ನೀವು ಏನೇನ್ ಮಾಡ್ತಿದ್ದೀರಿ? ಇಲ್ಲಿ ಸ್ವಸಹಾಯ ಸಂಘದಲ್ಲಿ ಸಾಮಾನ್ಯ ನಾವು ಈಗ ಅಸೋಸಿಯೇಷನ್ ಗೆ ಏನು ಇದು ಮಾಡ್ತಿದೀವಿ, ಅದಕ್ಕೆ ನಾವು ಒಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ದ ಹಾಗೆ. ಇದಕ್ಕೆ ಇಲ್ಲಿ ಏನು ಬೆಳಿತೇವೆ, ಈಗ ಅಡಿಕೆ ಪ್ರೊಸೆಸಿಂಗ್ ಉಂಟು, ವೆನಿಲಾ ಪ್ರೊಸೆಸಿಂಗ್ ಉಂಟು ಇಲ್ಲೇ ಕೋಟೆಗದ್ದೆ ಇದರಲ್ಲಿ. ಅದಕ್ಕೆ ನಾವು ಎಲ್ಲವನ್ನೂ ಸಹಕಾರ ಕೊಡ್ತಾ ಇವಿ ಪ್ರತಿಯೊಂದು. ಈಗ ಹಪ್ಪಳ ಮಾಡ್ತಾ ಇದ್ದಾರೆ, ಅದಕ್ಕೂ ಸಹ ನಮ್ಮಿಂದ ಏನು ಸಹಕಾರ ಬೇಕೋ ಅದನ್ನು ಸಂಘದಿಂದ ನಾವು ಮಾಡ್ತೀವಿ. ಮತ್ತೆ ನೀವು ಹೇಳಿದಂಗೆ ಪ್ರತಿ ತಿಂಗಳು 100 ರೂಪಾಯಿ ನೀವು ಕಟ್ಟಬೇಕು ಅಂತ, ನಾವು ಯಾರು ಅದ್ರ ಬಗ್ಗೆ ಸಾಲ ಆಗಲಿ ಏನು ಅಂತ ತಗೊಳ್ಳಲ್ಲ. ಇಲ್ಲಿವರೆಗೂ ಈಗ ಸಾಮಾನ್ಯ 13-14 ವರ್ಷದ ಮೇಲೆ ಆಯ್ತು, ಯಾರು ಅದನ್ನ ದುಡ್ಡು ಕೊಡಿ ವಾಪಸ್ ಅಂತ ಕೇಳಿಲ್ಲ. ಎಲ್ಲರೂ ಪ್ರತಿ ತಿಂಗಳು 100 ರೂಪಾಯಿ ಕಟ್ಟಿ ಮುಂದೆ ಏನ್ ಮಾಡಬೇಕು, ಮುಂದೆ ಹೇಗೆ ನಡ್ಕೊಂಡು ಹೋಗೋಣ ಅಂತೆಲ್ಲ ಇದ್ ಮಾಡ್ತೀವಿ. ಏನ್ ಮಾಡ್ತೀರಿ ಸರ್ ದುಡ್ಡು? ಈಗ ಸುಮಾರು ದುಡ್ಡು ಆಗಿದೆಯಲ್ಲ ಅದರಲ್ಲಿ ಇದೆ, ಬಟ್ ಈ ಇಂಪ್ರೂವ್ಮೆಂಟ್ಸ್ ಎಲ್ಲದಕ್ಕೂ ಹಾಕೊಂಡಿದ್ದಾರೆ. ಏನ್ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ? ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ. ಇಲ್ಲಿಗ ಇಲ್ಲಿ ಕೋಟೆಗದ್ದಲೆಯ ಕೋಟೆಗದ್ದಲ್ಲಿ ಏನಿದೆ? ಕೋಟೆಗದ್ದಲ್ಲಿ ಇಲ್ಲಿ ನಾವು ವೆನಿಲಾ ಅಸೋಸಿಯೇಷನ್ ಅಂತ ನಮ್ಮ 3 ಸ್ವಸಹಾಯ ಸಂಘದಿಂದನೇ ಹುಟ್ಟಿ ಹಾಕೊಂಡಿದ್ರಿಂದ ಇದಕ್ಕೆ ದೊಡ್ಡ ಅಸೆಟ್ ಅಂತ ಹೇಳಿದ್ರೆ ಬಿಲ್ಡಿಂಗ್ಸ್ ಮಾಡ್ಕೊಂಡ್ವಿ, ಹಪ್ಪಳ ಮಾಡಲಿಕ್ಕೆ, ಅಡಿಕೆ ಉಣಸ್ಲಿಕ್ಕೆ, ಅಡಿಕೆ ಸುಲ್ತ ಮತ್ತು ಇದು ಮಾಡುವಂಗೆ. ಇದನ್ನೆಲ್ಲ ಮಾಡೋದ್ರಿಂದ ಕೆಲವಂಶ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಬೇಕಾಗುತ್ತೆ. ಅವಾಗ ಇದನ್ನೆಲ್ಲ ಉಪಯೋಗಿಸಿಕೊಂಡು ಮತ್ತೆ ಎರಡನೇ ಅವೆಲ್ಲ ಬಂದಾಗ ನಮ್ಮ ಸಂಘಕ್ಕೆ ಜಮಾ ಮಾಡ್ತಾರೆ. ಆ ತರ ನಡೆಸಿಕೊಂಡು ಬರ್ತಾ ಇದೆ. ಈಗ ನಿಮ್ಮ ಎಲ್ಲ ಬೆಳೆಗಾರ ಸಂಸ್ಥೆಯವರೆಲ್ಲರ ದುಡ್ಡು ಮುಳುಗಿಸ್ಬಿಟ್ರೆ ಏನ್ ಮಾಡ್ತೀರಿ? ಇಲ್ಲ, ಎಲ್ಲರೂ ಅದರೊಳಗೆ ಏನು ವೆನಿಲಾ ನಮ್ಮ ಸ್ವಸಹಾಯ ಗುಂಪಿನವರೇ, ವೆನಿಲಾ ಅಸೋಸಿಯೇಷನ್ ಅಲ್ಲಿ ಇರೋದು ವೆನಿಲಾ ಅಸೋಸಿಯೇಷನ್ ಅವರೇ ನಮ್ಮ ಸ್ವಸಹಾಯ ಗುಂಪೊಳಗೆ ಇರೋದು. ಹಾಗಾಗಿ ಆ ತರದಕ್ಕೆ ಏನು ಆಸ್ಪದ ಇಲ್ಲ. ಅದಕ್ಕೆ ನಮ್ಮ ವೆನಿಲಾ ಅಸೋಸಿಯೇಷನ್ ಮತ್ತು ಸ್ವಸಹಾಯ ಗುಂಪಿಗೆ ಹೆಚ್ಚಿನದಾಗಿ ಒಳ್ಳೆಯ ರೀತಿಯಲ್ಲೇ ನಡೀತಾ ಇದೆ ಇಲ್ಲಿವರೆಗೂ. ಸೊ ಇದು ವೆನಿಲಾ ಬೆಳೆಗಾರರ ಅಂಗ ಸಂಸ್ಥೆಯ, ನಿಮ್ಮ ಸದಸ್ಯರು ಅದರಲ್ಲಿರೋದ್ರಿಂದ ಹಾಗಾಗಿ ಒಂದು ಧೈರ್ಯ, ನಿಮ್ಮ ಹಣ ಅಲ್ಲಿ ಸುರಕ್ಷಿತವಾಗಿದೆ, ಒಳ್ಳೆ ಮ್ಯಾನೇಜರ್ ಇದ್ದಾರೆ, ಕಾಪಾಡ್ಕೊಂಡು ಹೋಗ್ತಾರೆ ಅಂತ. ಸರಿ, ಇದ್ರ ಜೊತೆಗೆ ನಿಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ. ಅಡಿಕೆ ಅಂತೂ ಇದೆ, ಅದ್ರ ಜೊತೆಗೆ ಸ್ವಲ್ಪ ರಬ್ಬರು ಸಹ ಹಾಕಿದ್ದೀನಿ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕಾಳುಮೆಣಸು. ನನ್ನ ಇದು ರಬ್ಬರ್ ಇದೆ, ಒಂದು 15 ಎಕರೆ ಅಂದಾಜು ರಬ್ಬರ್ ಹಾಕಿದ್ದೀನಿ ಹೊಸದಾಗಿ, ಒಂದು 5 ವರ್ಷ ಆಯ್ತು. ಮತ್ತೆ ನಂದು ಅಡಿಕೆ ತೋಟ ಇದೆ, ಅದರಲ್ಲಿ ಕೋಕೋ ಇದೆ, ಕಾಳುಮೆಣಸು ಇದೆ, ವಿಳ್ಳೆದೆಲೆ ಇದೆ, ಹಾಗೆ ಇನ್ನು ಮನೆ ಹತ್ತಿರ ಹಣ್ಣಿನ ಗಿಡಗಳು ತುಂಬಾ ಮನೆ ಹತ್ರ ಎಲ್ಲ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಒಂದು ನಾರ್ಮಲ್ ಆಗಿ ಒಂದು ಜೀವನ ಮಟ್ಟ ಮಾಡ್ಕೊಂಡಿದ್ದೀವಿ ನಾವು ಇದರಲ್ಲಿ. ಅಲ್ಲ, ಯಾವ ಧೈರ್ಯದ ಮೇಲೆ ರಬ್ಬರ್ ಹಾಕಿದ್ರಿ? ರಬ್ಬರ್ಗೆ ಬೆಲೆ ಕಡಿಮೆ ಆಗ್ತಾ ಇದೆ ಅಂತೇಳಿ ಕೆಲವರೆಲ್ಲ ರಬ್ಬರ್ ತೆಗಿತಾ ಇದಾರೆ. ಅದು ಒಂದು ನಿಜ ನೀವು ಹೇಳಿದಂಗೆ. ಅವಾಗ ಒಂದು ಗಿಡಕ್ಕೆ 100 ರೂಪಾಯಿ ಮಾಡಿದ್ರು. ಅವಾಗ ಇವು ರಬ್ಬರ್ ಅಂದ್ರೆ ಬಹಳ ಇದಾಗುತ್ತೆ ಅಂತ ಹೇಳಿದ್ರು. ನನ್ನ ಹತ್ರ ಕೃಷಿ ಲ್ಯಾಂಡ್ ಇತ್ತು, ಬಹಳ ನೀಲಗಿರಿ ಹಾಕಿ ಹಾಳು ಮಾಡ್ತೀನಿ ಅಂತ ಬೈತಿದ್ರು. ಹಾಗಾಗಿ ನಾ ಅದನ್ನು ಬೇಡ ಅಂತ ಹೇಳಿ ನಾನು ರಬ್ಬರೇ ಹಾಕೋಣ, ನೀರಿನ ಸೋರ್ಸಸ್ ಬಹಳ ಕಮ್ಮಿ ಆಗುತ್ತೆ, ಬೇರೆ ಏನ್ ಮಾಡಿದ್ರು ಅದಕ್ಕೆ ರಬ್ಬರ್ ಹಾಕೊಂಡೆ ನಾನು. ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಲ್ಲಿಂದ ಅಲ್ಲಿಗಾದ್ರೂ ಸಾಕು, ಜಮೀನು ಉಳಿಬೇಕು, ನೀಲಗಿರಿ ಹಾಕ್ಬಿಟ್ಟು ಭೂಮಿ ಹಾಳು ಮಾಡ್ಕೋಬಾರ್ದು, ಪರಿಸರ ಹಾಳು ಮಾಡಬಾರ್ದು, ಅದು ನನ್ನ ಉದ್ದೇಶ. ರಬ್ಬರ್ ಹಾಕೋದು ನೀಲಗಿರಿ ಹಾಕೊಂಡ್ರೆ ನೀರೆಲ್ಲ ಡ್ರೈ ಆಗುತ್ತೆ, ಮತ್ತೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಬೋರ್ ಮಾಡಬೇಕು, ಖುಷ್ಕಿ ಲ್ಯಾಂಡ್ ಆದ್ರಿಂದ ಇದು ಯಾವುದು ಬೇಡ, ರಬ್ಬರಿಗೆ ನೀರು ಹೆಚ್ಚಿನ ಅವಶ್ಯಕತೆ ಇರಲ್ಲ, ಹಾಗಾಗಿ ರಬ್ಬರ್ನೇ ಹಾಕ್ಬಿಡೋಣ ಅಂತೇಳಿ ಒಂದು 15 ಎಕರೆ ರಬ್ಬರ್ ಹಾಕೊಂಡಿದ್ದೀನಿ. ಚೆನ್ನಾಗಿದೆ ಗಿಡ, ಈಗಲೂ ಅದ್ರ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ, ರೇಟ್ ಬಿದ್ದೋಗಿದೆ ಅಂತ ಹೇಳ್ತಾರೆ ಕೆಲವರು ಕಿತ್ತಿದ್ದಾರೆ. ಬಟ್ ಯಾವತ್ತೋ ಒಂದ್ ದಿವಸ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಒಂದಕ್ಕೆ ಒಂದು ವರ್ಷ ಯಾವತ್ತೋ ಮಾರ್ಕೆಟ್ ಬರುತ್ತೆ ಅನ್ನೋದು ನನಗೆ ಅದರ ಬಗ್ಗೆ ನಂಬಿಕೆ ಇದೆ. ಈಗ ಸರಿ, ಆ ರಬ್ಬರ್ನ ಕೃಷಿ ಬಗ್ಗೆ ಹೇಳಿ. ಕೆಲವರು ಈ ಮಳೆಗಾಲದಲ್ಲಿ ಸ್ವಲ್ಪ ಹದ ಇರಬೇಕು ಅನ್ನೋ ಕಾರಣಕ್ಕೆ ಟ್ರಂಚ್ ಗಳನ್ನ ಮಾಡಿಬಿಟ್ಟು ನೀರು ಹಿಡಿದಿಟ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ. ಈ ತರದ ಚಟುವಟಿಕೆಗಳನ್ನ ನೀವೇನ್ ಮಾಡ್ತಾ ಇದ್ದೀರಾ ರಬ್ಬರ್ ಬೆಳೆನಲ್ಲಿ? ನಂದು ಒಂದು ಫ್ಲಾಟ್ ಏರಿಯಾ ಇದು, ಅದಕ್ಕೆ ಕೆಲವು ಹೇಳ್ತಾರೆ ಇಂಗುಗುಂಡಿ ಮಧ್ಯ ಮಾಡಬೇಕು ಅಂತ ಹೇಳ್ತಾರೆ. ನಂದಿನ್ನು 5ನೇ ವರ್ಷದ ಗಿಡ, ಆ ಇಂಗುಗುಂಡಿ ಮಾಡಿದ್ರೆ ಅದಕ್ಕೆ ಗೊಬ್ಬರ ಹಾಕಿಬಿಟ್ರೆ ಆ 4 ಗಿಡ 13 ಅಡಿ 14 ಅಡಿ ಅಂದಾಜು ಡ್ಯೂರೇಷನ್ ಇದಿರತ್ತೆ ಗ್ಯಾಪ್, ಮಧ್ಯದಲ್ಲಿ ಗುಂಡಿ ಮಾಡಿಬಿಟ್ರೆ ಅದಕ್ಕೆ ಗೊಬ್ಬರ ಹಾಕಿಬಿಟ್ರೆ ನೀರು ಇಂಗುತ್ತೆ, ಗೊಬ್ಬರನು ಎಲ್ಲಾ ಬೇರು ಎಳ್ಕೊಳ್ಳುತ್ತೆ. ಹಾಗೆ ಆ ಟೈಪ್ ಅಲ್ಲಿ ಈಗ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಅದರಲ್ಲಿ ಅಂತರ ಬೆಳೆಯಾಗಿ ಏನಾರು ಹಾಕೊಂಡಿದಾರ ರಬ್ಬರ್ ನಲ್ಲಿ? ಇಲ್ಲ, ಮೊನ್ನೆ ಟ್ರಯಲ್ಗೋಸ್ಕರ ಒಂದು 15 ಕಾಳುಮೆಣಸು ಬಳ್ಳಿ ನೆಟ್ಟಿದ್ದೀನಿ ಅಷ್ಟೇ ಟ್ರಯಲ್ಗೆ. ಇದಕ್ಕೆ ಈ ಮುಂಚೆ ನಾನು ಫಸ್ಟ್ ರಬ್ಬರ್ ನೆಟ್ಟಾಗ ಶುಂಠಿ ಹಾಕಿದ್ವಿ, ಅದರ ಶುಂಠಿ ಬೆಳೆ ಆದ ತಕ್ಷಣ ನೆಕ್ಸ್ಟ್ 2-3 ವರ್ಷ ಬಾಳೆ ಅಂತ ಹೇಳಿದ್ ಮಾಡಿದ್ವಿ. ಈಗ 5 ವರ್ಷ ಆಯ್ತು, ಇನ್ನೇನು ಬೆಳಿಲಿಕ್ಕೆ ಆಗಲ್ಲ ಅದಕ್ಕೆ, ಹಾಗಾಗಿ ಇದಿಷ್ಟಕ್ಕೆ ಇದು ಮಾಡಿದ್ವಿ. ಇನ್ನು ಯೋಚನೆ ಮಾಡಿದ್ವಿ. ಬಾಳೆ ಚೆನ್ನಾಗಿ ಬಂತ? ತುಂಬಾ ಚೆನ್ನಾಗಿ ಬಂತು ಬಾಳೆ, ಮಾತ್ರ ತುಂಬಾ ಬಂದೆ. ಈಗಲೂ ಅದರ ಪಿಳಿಕೆ ಬಿಟ್ಟಿದ್ದೀನಿ, ಬಾಳೆ ಎಲೆ ಕೊಯ್ದು ಕಳಿಸ್ತಾ ಇದ್ದೀನಿ ಅದನ್ನ. ಯಾವ ಜಾತಿ ಹಾಕಿದ್ರಿ, ಯಾವ ತಳಿ? ಪುಟ್ಟ ಬಾಳೆ ಮತ್ತು ನೇಂದ್ರ ಬಾಳೆ, ಎರಡು ಬಾಳೆನು ಹಾಕಿದ್ವಿ. ನೇಂದ್ರ ಬಾಳೆಗೆ ತುಂಬಾ ಬೇಡಿಕೆ ಇದೆ ಅಂತ ಕೇಳಿದ್ದೀನಿ. ತುಂಬಾ ಬೇಡಿಕೆ ಇದೆ, ಅದು ಕೇರಳದವ್ರು ಬಂದು ತಗೊಂಡು ಹೋಗ್ತಾರೆ ಇಲ್ಲಿಂದ, ಅದು ಒಳ್ಳೆ ಬೇಡಿಕೆ ಇದೆ. ಅದು ಈಗೆಲ್ಲ 2.5 ವರ್ಷ ಅದಕ್ಕೆ ಇದಿರೋದು, ಅದಾದ ತಕ್ಷಣ ಬರೀ ಪಿಳಿಕೆಗಳಷ್ಟು ಉಳಿದಿರುತ್ತೆ. ಅದು ನಂದು 15 ಎಕರೆಲ್ಲೂ ಇದೆ, ನಾನು ಅದನ್ನ ಈಗ ಬಾಳೆಲೆ ಕೊಯ್ಸಿ ಕಳಿಸ್ತಾ ಇದ್ದೀನಿ. ನೋಡಿ, ಬಾಳೆನಲ್ಲಿ ಎಷ್ಟು ಲಾಭ ಇದೆ ಅಂತೇಳಿ ಜನ ಅದು ಇತ್ತೀಚಿನ ದಿನಗಳಲ್ಲಿ ಬಾಳೆ ಬೆಳೆಯೋದನ್ನು ಬಿಟ್ಬಿಟ್ಟಿದ್ದಾರೆ. ಬಾಳೆಕಾಯಿಗೆ ಬೇಡಿಕೆ ಇದೆ, ಬಾಳೆ ಎಲೆಗೆ ಬೇಡಿಕೆ ಇದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ತಟ್ಟೆಗಳನ್ನ ಉಪಯೋಗಿಸಬೇಡಿ ಅಂತೇಳಿ ಎಲ್ಲ ಕಡೆನೂ ಅದನ್ನು ಬ್ಯಾನ್ ಮಾಡ್ತಾ ಇರೋ ಸಂದರ್ಭಗಳಲ್ಲಿ ಬಾಳೆ ಎಲೆ ಊಟ ತುಂಬಾ ಪ್ರಶಸ್ತ ಅನ್ನೋ ಕಾರಣಕ್ಕೆ ಬಾಳೆ ಎಲೆಗೆ ಡಿಮ್ಯಾಂಡ್ ಇದೆ. ಇನ್ನು ಜೊತೆಗೆ ಬಾಳೆ ದಿಂಡುಗಳನ್ನ ಸಹ ನಾವು ಮಾಲ್ಗಳಲ್ಲಿ ಕಾಣ್ತೇವೆ. ಹೀಗಾಗಿ ಬಾಳೆಗೆ ಒಂದು ಉತ್ತಮವಾದ ಬೇಡಿಕೆ ಇರುವಂತಹ ಬೆಳೆ. ಇದ್ರ ಜೊತೆಗೆ ಕಾಳುಮೆಣಸು ಯಾವ್ಯಾವ ತಳಿಗಳನ್ನ ಹಾಕೊಂಡಿದ್ರಿ? ನಮ್ದು ಪಣಿಯೂರು ಒಂದೇ ಇರುವಂತಹದ್ದು, ಕರಿಮುಂಡ ಸ್ವಲ್ಪ ಇದೆ, ಪಣಿಯೂರು ನಮ್ದು ಹಳೆ ಕಾಲದ ಏನು ಪದ್ಧತಿ ಇದೆಯೋ ಅದೇ ತರದ್ದೇ ನನಗೆ ತೋಟಕ್ಕೆಲ್ಲ ಹಾಕೊಂಡಿದ್ದೀನಿ. ಸಾಮಾನ್ಯ ಪರವಾಗಿಲ್ಲ, ಆದ್ರೆ ಈ ಸತಿ ಸ್ವಲ್ಪ ರೋಗ ಬಂದು ನನ್ನ ಬಳ್ಳಿ ಹೋಯ್ತು, ಸುಮಾರು ಬಳ್ಳಿ ಹೋಯ್ತು. ಬಟ್ ಈಗಲೂ ಸಹ ನೆಡ್ತಾ ಇದ್ದೀನಿ, ಮತ್ತು ಬೇರೆ ಬಳ್ಳಿ ಹೊರಗಡೆಯಿಂದ ತಂದು ನೆಡ್ತಾ ಇದ್ದೀನಿ. ಅದಕ್ಕೇನು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ರೋಗ? ಈ ಹೋಗ್ಲಿಕ್ಕೆ ಅಂದ್ರೆ ನಾವು ಅದಕ್ಕೆ ಯಾವ್ದೋ ಒಂದೆರಡು ಕೆಮಿಕಲ್ ಇದ್ ಮಾಡಿ ಮತ್ತೆ ಬೋರ್ಡನು ಹೊಡೀರಿ ಅಂತ ಹೇಳಿದ್ರು. ಮಾಡಿದೆ, ಒಂದ್ ಸತಿ ಬಂದ ಮೇಲೆ ಒಂಥರ ಅದು ಪ್ಲೇಗ್ ಇದ್ದಂಗೆ ಅದು ದಬ್ಬಿಕೊಂಡು ಹೋಗ್ಬಿಡುತ್ತೆ. ಈಗ ಅದರದ್ದು ಸ್ಟಾಪ್ ಆಗಿದೆ, ಈಗ ಮತ್ತೆಲ್ಲ ನಡ್ತಾ ಇದ್ದೀನಿ. ಈಗ ಜೊತೆಗೆ ಕೋಕೋನು ಇದೆ, ಕೋಕೋನು ಇದೆ, ತುಂಬಾ ಇದೆ. ನಂತರ ಹೆಚ್ಚು ಕಡಿಮೆ 1-1.5 ಸಾವಿರ ಗಿಡ ಇದೆ. ಬಟ್ ಅದ್ರ ಮೆರಿಟ್ಸ್ ಹೇಳೋ ಡಿಮೆರಿಟ್ಸ್ ಹೇಳೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಕೇಳಿದ್ದೀನಿ ಮಲೆನಾಡಿನ ಭಾಗದಲ್ಲಿ ಕೋಕೋಗೆ ತುಂಬಾ ಕಾಟ ಹಾವಳಿ ಜಾಸ್ತಿ ಅಂತ, ಕೆಲವರನ್ನು ಕಿತ್ತು ಹಾಕಿದ್ದು ಇದೆ. ಅದು ಖಂಡಿತವಾಗಿಯೂ ನಿಜ. ನಾನು ತುಂಬಾ ಕಡಿದು ಅದನ್ನ ತೋಟದಲ್ಲಿ ಡ್ರೈನೇಜ್ ಅಂತ ಸಿಸ್ಟಮ್ ಮಾಡಿದಾಗ ಆ ಪೈಪಿನ ಮೇಲೆ ಅದನ್ನೆಲ್ಲ ಹಾಸಿ ಅಲ್ಲಿ ಮಣ್ಣು ಮುಚ್ಚಿಸಿದ್ದೀನಿ. ಆದ್ರೂ ಮತ್ತೆ ಚಿಗರಿದೆ ಅದು, ಬಹಳ ನನಗೆ ಕಾಟ. ನನಗೆ 1.5-2 ಕ್ವಿಂಟಾಲ್ ಅತ್ಲೆ ಡ್ರೈ ಬೀಜ ಕೊಡ್ತಾ ಇದ್ದೆ. ಈಗ ಅದನ್ನ ಪೂರಾ ಕಡಿದ್ಬಿಟ್ಟು ನಂದು ಕೋಕೋ ತಿಂದ ತಕ್ಷಣ ಹೋಗಿ ಅಡಿಕೆ ಮರ ಕತ್ಬಿಡು ಮಂಗನ ಕಾಟ ಬಹಳ ಇದಕ್ಕೆ. ಯಾರಿಗೆ ಹೇಗೇನು ಗೊತ್ತಿಲ್ಲ, ನನಗಂತೂ ತುಂಬಾ ಅನುಭವಿಸಿದ್ದೀನಿ ಅದರಲ್ಲಿ. ಹಾಗಾಗಿ ನಾನು ಫಸ್ಟ್ ಗಿಡನು ಕಡಿದು ಹೊಸ ಡ್ರೈನೇಜ್ ಸಿಸ್ಟಮ್ ಅಂತ ಮಾಡ್ತಾ ಇದ್ದೆ, ಅದ್ರ ಮೇಲೆ ಎಲ್ಲ ಮುಚ್ಚಿದ್ದೀನಿ. ಈಗ ಕೋಕೋಗೆ ತುಂಬಾ ಬೇಡಿಕೆ ಇದೆ ಅಂತ ಹೇಳ್ತಾರೆ, ಅದಕ್ಕೆ ಪರ್ಯಾಯವಾಗಿ ಏನಾರು ಆ ಕಾಟವನ್ನ ನೀವು ನಿರ್ವಹಣೆ ಮಾಡ್ಕೊಳ್ಳಿಕ್ ಸಾಧ್ಯ? ಖಂಡಿತ ಕಷ್ಟ, ಯಾಕೆಂದ್ರೆ ಹಗಲೊತ್ತಾರು ಮಂಗನ್ ಕಾಯ್ಕೊಳ್ಬಹುದು, ರಾತ್ರಿ ಹೊತ್ತು ಕಬ್ಬೆಕ್ಕಂತ ಬರುತ್ತೆ ರಾತ್ರಿ, ಅದು ಬಹಳ ಕಷ್ಟದ್ದು. ಅವು ಪೂರ ಎಷ್ಟು ಎತ್ತರದಲ್ಲಿ ಇದ್ದವನ್ನೇ ಹೊಟ್ಟೆ ಮಾಡಿ ತಿನ್ಬಿಡ್ತಾವ, ಹಾಗಾಗಿ ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಇನ್ನು ಏಲಕ್ಕಿ, ಏಲಕ್ಕಿ ಅಂತೂ ಮಲೆನಾಡಿನಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ, ನೀವೇನಾರು ಅಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀರಾ? ಇಲ್ಲ, ನಂತರ ಇದ್ದ ಗಿಡನು ಈಗ ಎಲ್ಲ ಹೋಗ್ತಾ ಇದೆ, ಮಂಗ ಎಲ್ಲ ಸಿಗದ ಹಾಕ್ತಾ ಇದಾವೆ. ಮುಂಚೆ ಎಲ್ಲ ನಾನು 25 ಕೆಜಿ ತನಕ ಬೆಳೀತಾ ಇದ್ದೆ ಅಷ್ಟೇ, ಬಹಳ ಏನು ಏಲಕ್ಕಿ ನಮ್ಗೆ ಅದೆಲ್ಲ ಸಾಮಾನ್ಯದ ಒಂದು ಕ್ರಾಪ್ಗಳು, ಹಾಗಾಗಿ ಅಷ್ಟೊಂದು ನನಗೆ ಆಗ್ತಿರಲ್ಲ. ಈಗಂತೂ ತುಂಬಾ ಕಷ್ಟ, ಮಂಗನ ಇದು ಬಹಳ ಕಷ್ಟ ಆಗ್ತಾ ಇದೆ. ಪ್ರಮುಖವಾದ ಬೆಳೆ ಅಡಿಕೆ, ಮಲೆನಾಡಿನಲ್ಲಿ ಸಾಕಷ್ಟು ಅಡಿಕೆಗೂ ಸಹ ರೋಗ ರುಜಿನಗಳು ಬಂದಿದೆ, ಬೇರುಕೊಳೆ ರೋಗ ಅಥವಾ ಹಳದಿ ರೋಗ, ತೊಂಡೆ ರೋಗ ಅಂತೆಲ್ಲ ಹೇಳ್ತೇವೆ. ಈಗ ನಿಮ್ ಭಾಗದಲ್ಲಿ ಹೇಗಿದೆ ಅಡಿಕೆ ತೋಟಗಳು? ನನ್ನ ಇದರಲ್ಲಿ ಆ ತರದ ಯಾವ್ದು ಏನು ಬಂದಿಲ್ಲ, ರೋಗ ಯಾವ್ದು ಏನು ಇಲ್ಲ, ಒಳ್ಳೆ ನಾರ್ಮಲ್ ಆಗಿರೋ ಸ್ವಲ್ಪ ಹಳೆ ತೋಟ, ಹಳೆ ಕಾಲದ ತೋಟ ನಂದು, ಏನು ತೊಂದರೆ ಇಲ್ಲ, ಸ್ವಲ್ಪ ಹಳೆ ಮರಗಳು, ಹಾಗಾಗಿ ಆ ತರದ ಏನು ಇಲ್ಲ. ಹೊಸದಾಗಿ ಮಾಡಿದವಕ್ಕೆಲ್ಲ ಹೇಳದಂಗೆ ತೊಂಡೆ ರೋಗ, ಬೇರ್ಕಟ್ಟೆ ಎಲ್ಲ ಬಂದಿರುವಂತದ್ದು ನಿಜ, ಬಹಳ ಬಂದಿದೆ ಅದು. ಯಾಕೆ ಸುಬ್ರಹ್ಮಣ್ಯ ಅವರೇ, ಈ ಹೊಸ ತೋಟಗಳಿಗೆ ಮಾತ್ರ ಆ ತರ ರೋಗಗಳು, ನಿಮ್ದು ಹಳೆ ತೋಟ ಅಂದ್ರೆ ಅಲ್ಲಿ ನೀವೇನಾರು ಅಂತರಗಳಲ್ಲಿ ಏನಾರು ವ್ಯತ್ಯಾಸ ಇದೆಯಾ ಹಳೆ ತೋಟಕ್ಕೂ ಹೊಸ ತೋಟಕ್ಕೂ ಗಿಡ ನೆಡೋದ್ರಲ್ಲಿ? ಏನಿಲ್ಲ, ಅದು ಹೊಸ ಮಣ್ಣು ಬಿದ್ದಿರುತ್ತೆ ಈ ಗದ್ದೆಯಲ್ಲಿ ಮಾಡಿರೋ ತೋಟಗಳು, ಈಗೆಲ್ಲ ಹೊಸ ಬೇರ್ಕಟ್ಟೆ ಬಂದಿರೋದು 90% ಹೊಸ ಜಾಗದಲ್ಲಿ ಮಾಡಿರುವಂತಹದ್ದು. ಅದು ಗದ್ದೆ ಒಳಗೆ ಬರೀ ಮಣ್ಣು ಇರುತ್ತೆ, ನಮ್ದಾದ ತೋಟದಲ್ಲಿ ಮರಬ ಮಣ್ಣು ಮಿಕ್ಸ್ ಎಲ್ಲ ಇರುತ್ತೆ ಮೇಲಕ್ಕೆಲ್ಲ. ಆ ಬೇರುಳಕ್ಕೆ ಅವರೇ ಹೇಳ್ತಾರೆ ಗೊಚ್ಚ ಹಾಕ್ಬಿಡಿ ಮರ ಬುಡ ಬಿಡಿಸಿ ಅಂತ. ಹಾಗಾಗಿ ನಮ್ದು ಹಳೆ ತೋಟಕ್ಕೆಲ್ಲ ಕಲ್ಲು ಗೊಚ್ಚು ಎಲ್ಲ ಬಿದ್ದಿರುತ್ತೆ, ಅದಕ್ಕೇನು ಬಿದ್ದಿರಲ್ಲ. ಅದು ಇನ್ನೊಂದು 10 ವರ್ಷ ಕಳೆದ ಮೇಲೆ ಅದು ಒಂದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ, ಒಟ್ಟೊತ್ತಂಕನೂ ಇದೇ ತರ ಇದಾಗುತ್ತೆ. ಈ ರೋಗಕ್ಕೆ ಮುಖ್ಯವಾದ ಕಾರಣ ಮಣ್ಣು, ಸೂಕ್ತವಾದ ಆ ಅಡಕೆ ಬೆಳೆಗೆ ಸೂಕ್ತವಾದ ಮಣ್ಣಿನಲ್ಲಿ ಬೆಳೆದಾಗ ಆ ರೀತಿ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಖಂಡಿತ ಅದು ಹೌದು. ಇನ್ನು ಅಡಿಕೆ ಬೇಸಾಯ ಕ್ರಮಗಳು ಹೇಳಿ, ಇತ್ತೀಚಿನ ದಿನಗಳಲ್ಲಿ ಆಳುಕಾಳುಗಳ ತಾಪತ್ರಯ ಬಹಳ ಆಗಿದೆ, ನೀವೇನಾದರೂ ಯಂತ್ರಗಳನ್ನು ಬೆಳೆಸಿ ನಿಮ್ಮ ತೋಟದವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ಹೇಗೆ, ಮತ್ತೆ ಅಡಿಕೆ ಸುಲ್ತಕ್ಕೆ ಅದನ್ನ ಅಡಿಕೆ ಪ್ರೊಸೆಸಿಂಗಿಗೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರ್, ನಮಗೆ ಫಸ್ಟ್ ಆಫ್ ಆಲ್ ಕಳೆ ತಕ್ಕೊಳ್ಬೇಕು. ಬೇಸಾಯಕ್ಕಿಂತ ಮುಂಚೆ ಕಳೆಗೆ ಕಳೆ ಮಿಷನ್ ಅಲ್ಲಿ ಉಪಯೋಗಿಸಿ ಮಾಡ್ತಾ ಇದೀವಿ, ಅದು ಬಹಳ ಅನುಕೂಲ ಆಗಿದೆ. ಎರಡನೇ ಬೇಸಾಯ ಅಂತ ಹೇಳಿದ್ರೆ ನಮ್ಮಲ್ಲಿ ಹಿಂದೆ ಪದ್ಧತಿ ಅಗತೆ ಕಡಿದು ಬುಡ ಬಿಡಿಸಿ ಗೊಬ್ಬರ ಮಣ್ಣು ಮಾಡಬೇಕಿತ್ತು, ಈಗ ನಮ್ಮಲ್ಲಿ ಆತರ ಇಲ್ಲ. ಈಗ ನಾನು ಒಂದು 15 ವರ್ಷ ಆಗಿರ್ಬೋದು, ಸುಮ್ಮನೆ ಕಳೆ ಒಂದು ಹೊಡೆದ ತಕ್ಷಣ ಸುತ್ತ ಗೊಬ್ಬರ ಹಾಕಿ ಅದ್ರ ಮೇಲೆ ಮೂರ್ ಅಡಿಗೆ ಮಣ್ಣು ಕೆಮಿಕಲ್ ಮೆನ್ಯು ನಾನು ಸ್ವಲ್ಪ ಈ ತರ ಕೆಲವು ಟೈಮ್ ಈಗ ಮಾಡ್ತೇವೆ. ಅಡಿಕೆ ಸುಲ್ತಕ್ಕೆ ಅಂದ್ರೆ ಈಗೆಲ್ಲ ತೋಟಕ್ಕೆ ಹಳೆಯ ತೋಟ ಇದ್ರು ಒಳಗೆಲ್ಲ ಅಡಿಕೆ ಮರ ಎಲ್ಲ ಕಡ್ದು ಹಾದಿ ಮಾಡಿಕೊಂಡು ಅದಷ್ಟು ಅನುಕೂಲ ಆಗೋ ಹಂಗೆ ಮನೆಗೆ ತರಲಿಕ್ಕೆ ಟ್ರ್ಯಾಕ್ಟರ್ ಇಟ್ಟರಲ್ಲಿ ಮನೆಗೆ ಬರೋ ಹಂಗೆ ಮಾಡ್ಕೋತೀವಿ. ನಮ್ದೆಲ್ಲ ತೋಟ 50-40 ಅಡಿ ಕೆಳಗೆ ಇರುವಂತಹ ತೋಟಗಳು. ಮನೆ ಹತ್ರ ಅಡಿಕೆ ಸುಲಿಯೋದಕ್ಕೆ ನಾವು ಹೊಸ ಪದ್ಧತಿ ಏನಿಲ್ಲ, ಹಳೆಯ ಪದ್ಧತಿಯಲ್ಲೇ ಹಂಡೆ ಹೊಸ ಒಲೆಗಳು ಅಲ್ಲೇ. ನಮ್ಗೆ ಮುಂಚೆ ಎಲ್ಲ ಚಪ್ರ ಹಾಕೊಂಡು ಎಲ್ಲ ಮಾಡ್ತಾ ಇದ್ವಿ, ಈಗ ಚಪ್ರ ಗಿಪ್ರ ಏನಿಲ್ಲ, ರೈಲ್ವೆ ಹಳಿ ಟೈಪ್ ಇಂದ ಹಾಕೊಂಡು ಅದ್ರ ಮೇಲೆ ಅಡಿಕೆ ಒಣಸಲ್ ಟ್ರೈ ಮಾಡಿದೀವಿ. ಆ ಟ್ರೈ ಅಲ್ಲೇ ಹಾಕ್ಬಿಡ್ತೀವಿ, ಬಹಳ ನೆಲದ ಮೇಲೆ ಎಲ್ಲ ಕೆಲಸ ಆಗತ್ತೆ, ಒಳ್ಳೆ ಅನುಕೂಲ ಆಗಿ ಇದ್ ಮಾಡ್ತೀವಿ ನಾವು. ಸುಮಾರು ಎಷ್ಟು ವರ್ಷದ ಹಳೆ ತೋಟ ನಿಮ್ದು? ನಮ್ ತಂದೆ ಕಾಲದಿಂದನೂ ಇದೆ, ಅದ್ರ ಜೊತೆಗೆ ನಾನು ಕೊಂಡ್ಕೊಂಡಿದ್ದು ಕೆಲವಲ್ಲ. ಈಗ ಅವತ್ತಿನ ಇಳುವರೆಗೂ ಇವತ್ತಿನ ಇಳುವರೆಗೂ ಏನ್ ವ್ಯತ್ಯಾಸವನ್ನು ಕಾಣ್ತೀರಿ? ಅವತ್ತು ಅಂತ ಹೇಳಿದ್ರೆ ಬಹಳ ಕಮ್ಮಿ ಇತ್ತು. ಅವಾಗೆಲ್ಲ 1 ಎಕರೆಗೆ 6-7 ಕ್ವಿಂಟಾಲ್ ತೆಗಿತಿದ್ವಿ, ಕೆಮಿಕಲ್ಲು ಇರಲ್ಲ. ಬಟ್ ಬೇಸಾಯ ಗೀಸಾಯ ಎಲ್ಲ ಮಾಡ್ತಾ ಇದ್ರು ಚೆನ್ನಾಗಿ. ಬಟ್ ಈಗ ನಮ್ದು ಇನ್ನೂ ಒಂದ್ ಸ್ವಲ್ಪ ಉತ್ತಮವಾಗಿ ಡೈಜೆಸ್ಟರ್ ಸಿಸ್ಟಮ್ ಮಾಡಿದೀನಿ ನಾನು. ಏನ್ ಹಂಗಂದ್ರೆ? ಅದು ಅಂದ್ರೆ ಮನೆಯಲ್ಲೇ ಸಗಣಿ ಎಲ್ಲ ಕದರಿ ಬಿಡ್ತೀವಿ, ಗೋಬರ್ ಗ್ಯಾಸ್ ಹೋಗುತ್ತೆ. ಅದು ಗೋಬರ್ ಗ್ಯಾಸಿಂದ ಮತ್ತೆ ಇದ್ರ ಸಗಣಿ ಈ ಸೊಪ್ಪು ಗಿಪ್ಪು ದರ್ಗ ಹಾಕಿದ ಟ್ಯಾಂಕಿ ಹೋಗುತ್ತೆ. ಏನು ಡೈಜೆಸ್ಟರ್ ಅಂದ್ರೆ? ಜಾನುವಾರು ಕೊಟ್ಟಿಗೆ ಒಳಗೆ ಸಗಣಿ ಇದೆ, ಗೋಬರ್ ಗ್ಯಾಸ್ ಕದರ್ತೀವಿ ನಾವು ಸಗಣಿನ, ಅದು ಗೋಬರ್ ಗ್ಯಾಸ್ ಹೋಗುತ್ತೆ, ಅದು ಮನೆಗೆ ಗ್ಯಾಸ್ ಬರುತ್ತೆ. ಅದರದ್ದು ಫಿಲ್ಟರ್ ಆದ ನೀರು ಕೆಳಗೆ 3 ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕಿಗೆ ಬಿಟ್ಟು ಅದಕ್ಕೆ ದಾರ್ಗು ಸೊಪ್ಪು ಎಲ್ಲ ಹಾಕ್ತಿವಿ, ಅದು ಕೊಳಿತದೆ. ಕೊಳತ ನೀರು ಡಿಕಾಕ್ಷನ್ ಆಗಿ ಹೊರಗೆ ಬರುತ್ತೆ, ಆ ಡಿಕಾಕ್ಷನ್ ನೀರು ತೆಳಗ್ ಹೋಗುತ್ತೆ ತೋಟಕ್ಕೆ, ಡೈರೆಕ್ಟ್ ಸ್ಪ್ರಿಂಕ್ಲರ್ ಕೊಡ್ತೀವಿ ಅದನ್ನ, ಅದು ಒಳ್ಳೆ ರೀತಿಲಿ ಇದಾಗಿ ಇದಾಗ್ತದೆ. ಅಂದ್ರೆ ನೀವೀಗ ಸಂಪೂರ್ಣ ಸಾವಯವ ಪದ್ಧತಿ ಏನಿಲ್ಲ? ಪೂರ್ಣ ಸಾವಯವ ಪದ್ಧತಿ ಇಲ್ಲ, ನಮ್ದೆಲ್ಲ 70% ಸಾವಯವ, 30% ಈ ತರ ಮಾಡ್ಕೊಂಡಿದೀವಿ ಸರ್. ಈಗ ಕೆಲವು ರೈತರು ಹೇಳ್ತಾರೆ ನಮ್ದು ಸಂಪೂರ್ಣ ಸಾವಯವ, ನಾವು ಯಾವ ರಾಸಾಯನಿಕವನ್ನು ಬಳಸಲ್ಲ ಅಂತ ಹೇಳ್ತಾರೆ. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಾವು ಬದುಕಬೇಕು ಅಂತಿದ್ರೆ ಇವತ್ತು ಅಗ್ರಿಕಲ್ಚರ್ ಲೇಬರ್ ಬಹಳ ಕಷ್ಟ, ಪೇಮೆಂಟ್ ಕೊಟ್ಟು ನಮ್ಗೇನು ಉಳಿಯಲ್ಲ ಅನ್ನೋ ಸ್ಟೇಜಲ್ಲಿ ಆಗಿ ಅಗ್ರಿಕಲ್ಚರ್ ಬಹಳ ಹಿಂದೆ ಹೋಗ್ತಾ ಇದೀವಿ ಎಲ್ಲರೂ. ಹಾಗಾಗಿ ಸ್ವಲ್ಪ ಕೆಮಿಕಲ್ ಅಂತ ಯೂಸ್ ಮಾಡಿ ಮಾಡ್ತೀವಿ ಸರ್. ಈಗ ಅಂದ್ರೆ ಗಿಡಕ್ಕೆ ಯಾವ ಪೋಷಕಾಂಶಗಳು ಬೇಕೋ ಅದನ್ನ ಅಲ್ಪ ಪ್ರಮಾಣದಲ್ಲಿ ಕೊಡೋದ್ರಿಂದ ಗಿಡಕ್ಕೂ ಹಾನಿ ಆಗೋದಿಲ್ಲ, ಮಣ್ಣು ಸಹ ಸುರಕ್ಷಿತವಾಗಿರುತ್ತೆ. ಜೊತೆಗೆ ನಾವು ಏನು ಸಾವಯವ ಅಂಶಗಳನ್ನ ಹಿಂದಿನಿಂದ ಕೊಡ್ತಾ ಇದ್ದೀವಿ, ಹಸಿರೆಲೆ ಗೊಬ್ಬರ ಇರಬಹುದು, ಸಗಣಿ ಗೊಬ್ಬರ ಇರಬಹುದು, ಇದನ್ನೆಲ್ಲ ಮತ್ತೆ ನಾವು ಮರುಪೂರೈಕೆ ಮಾಡೋದ್ರಿಂದ ಮಣ್ಣಿನ ಜೊತೆ ಸೇರಿಸೋದ್ರಿಂದ ಆ ಅಂಶಗಳು ಜಾಸ್ತಿಯಾಗಿ ಗಿಡ ಚೆನ್ನಾಗಿ ಆರೋಗ್ಯವಾಗಿರುತ್ತೆ, ರೋಗ ರುಜಿನಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಬಹುಶಃ ನೀವು ಹೇಳೋದ್ ನೋಡಿದ್ರೆ ಹಿಂದಿನವರು ಸಹ ಇದೇ ತರ ಮಾಡ್ಕೊಂಡು ಬಂದು ನಂತರದಲ್ಲಿ ನಮ್ಮ ದುರಾಸೆ ಜಾಸ್ತಿಯಾಗಿ ನಾವು ರಾಸಾಯನಿಕಗಳನ್ನು ಹೆಚ್ಚು ಬಳಸಕ್ ಶುರು ಮಾಡಿದ್ವಿ ಅಂತ. ಅದು ಖಂಡಿತ ನಿಜವಾಗುವುದು. ಅವಾಗ ಈಲ್ಡ್ ಜಾಸ್ತಿ ಆಗ್ತಾ ಬಂದಂಗು ಇನ್ನಷ್ಟು ಕೊಡೋಣ ಅನ್ನೋ ಮನಸ್ಸು ಬಂತು, ಆಮೇಲೆ ಮರಗಳೆಲ್ಲ ಚೂಪಾಗ್ತಾ ಬಂದ್ಬಿಡ್ತು. ಬಹಳ 10 ವರ್ಷ ಬರೀ ರಾಸಾಯನಿಕ ಕೊಟ್ಟಿದ್ದೆಲ್ಲ ಹಾಳಾಗ್ತಾ ಬಂತು. ಆಮೇಲೆ ಏನು ಯೋಚನೆ ಮಾಡಿದ್ವಿ ಅಂದ್ರೆ, ಈಗ ಒಂದು ಮರಕ್ಕೆ 100 ಗ್ರಾಮ್ ಕೊಟ್ಟರೆ 1 ಹೆಡಿಗೆ ಕೊಟ್ಟಿಗೆ ಗೊಬ್ಬರ, 1/2 ಬುಟ್ಟಿ ಕುರಿ ಗೊಬ್ಬರ, ಈ ತರ ಎಲ್ಲ ಕೊಟ್ಕೋತ ಬಂದ್ವಿ. ಫಸ್ಟ್ ಅಗತೆ ಏನಿಲ್ಲ, ಬರೀ ಸುಣ್ಣ ತಳದು ಸ್ಪ್ರಿಂಕ್ಲರ್ ಹೊಡೆದ್ ಬಿಟ್ಬಿಡ್ತೀವಿ, ಸುಣ್ಣ ಎಲ್ಲ ತೋಟಕ್ಕೆ ಹಾಕಿ. ಒಂದು ಸುಣ್ಣ ಯಾಕೆ? ಅದು ಸ್ವಲ್ಪ ಕ್ಯಾಲ್ಸಿಯಂ ಅಂಶ ಕಮ್ಮಿ ಇರುತ್ತೆ ಅಂತ ಹೇಳಿ, ಈ ಮಣ್ಣು ನೀರ್ ಬಿದ್ದು ಬಿದ್ದು ತೊಳೆದೋಗ್ಬಿಟ್ಟಿರುತ್ತಲ್ಲ ಮಲ್ನಾಡಿನಲ್ಲಿ, ಹುಳಿ ಅಂಶ ಜಾಸ್ತಿ ಮಣ್ಣಲ್ಲಿ, ಅದನ್ನ ಹೋಗ್ಲಿಕ್ಕೆ ಅದಕ್ಕೋ ಸುಣ್ಣ ಹಾಕಿ ಸ್ಪ್ರಿಂಕ್ಲರ್ ಹೊಡೆದು ಆಮೇಲೆ ಗೊಬ್ಬರ ಮಣ್ಣು ಒಂದು 15-20 ದಿವಸ ಬಿಡಬೇಕು. ಏಕ್ದಮ್ ಅದ್ರ ಬುಡಕ್ಕೆ ಗೊಬ್ಬರ ಕೊಟ್ರೆ ಸುಣ್ಣ ಕ್ಯಾಲ್ಸಿಯಂ ಅಂಶನು ಇರುತ್ತೆ, ಅದನ್ನ ಬಿಟ್ಟು ನೆಕ್ಸ್ಟ್ ಗೊಬ್ಬರ ಕುರಿ ಗೊಬ್ಬರ ಒಂದು 100 ಗ್ರಾಮ್ ಅಂದಾಜು ನಾವು ಕೆಮಿಕಲ್ ಯೂಸ್ ಮಾಡಿ ಮಾಡ್ತೇವೆ ನಾವು ಈ ತರ ಬೇಸಾಯನ. ನೀರಿನ ವ್ಯವಸ್ಥೆ ಎಲ್ಲ ನನಗೆ ಓಪನ್ ವೆಲ್ ಇದೆ ಒಂದು, ನಂದು 2 ಕಡೆ ತೋಟ ಬರುತ್ತೆ, 2x24 ಸುತ್ತೊಳೆದಿದೆ, 2 ರಿಂಗ್ ಬಾವಿ ಇದೆ, ಮತ್ತೆ 2 ಬೋರ್ ಇದೆ, ಅದು ನಾನು ರಬ್ಬರ್ ಹಾಕಿದಲ್ಲಿ ಒಂದು 2 ಬೋರ್ ಇದೆ, ಆ ನೀರನ್ನು ತೋಟಕ್ಕೆ ತರ್ತೀನಿ ಬೇಕಾದಾಗ. ಹಾಗಾಗಿ ಅದನ್ನ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಪೂರ್ಣ ತೋಟಕ್ಕೂ ಸ್ಪ್ರಿಂಕ್ಲರ್. ನಂದು ನೀರಿಗೇನು ತೊಂದರೆ ಇಲ್ಲ, ನೀರಿಗೆ ಅಂತ ಏನು ತೊಂದರೆ ಇಲ್ಲ. ಇದ್ರ ಜೊತೆಗೆ ಮನೆ ಸುತ್ತಮುತ್ತ ಒಂದಿಷ್ಟು ಹಣ್ಣಿನ ಗಿಡಗಳು ಇವೆ ಅಂತ ಹೇಳಿದ್ರಿ, ಹವ್ಯಾಸಕ್ಕಾಗಿ ಯಾವ್ಯಾವ ಹಣ್ಣಿನ ಗಿಡ ನಂಗೆ ಹಾಕೊಂಡಿದ್ರಿ? ನಂದು ಮಾವು ಒಂದು 15-20 ವೆರೈಟಿ ಇದೆ ನನ್ನ ಹತ್ರ, ಈವನ್ ಮಾವಿನ ಮಿಡಿ ಬರುವಂತದ್ದು ಸಹ ಅದು ಒಂದು ತುಂಬಾ ಇದೆ. ಆಮೇಲೆ ಹಲಸು ಒಳ್ಳೊಳ್ಳೆ ತಗೊಂಬಂದಿದ್ದೀನಿ. ಕೆಜಿ ಪೇರ್ಲೆ ಅಂತ ಹೇಳಿ ಒಂದಷ್ಟು ಇದೆ. ಆಮೇಲೆ ವಾಟರ್ ಆಪಲ್ ಅಂತ ಬೇರೆ, ಅದನ್ನು ಹಾಕೊಂಡಿದ್ದೀನಿ. ಇವ್ರೆ ಬಟರ್ ಫ್ರೂಟ್ ಅಂತ ಅದನ್ನು ಹಣ್ಣು ಕಾಯಿ ಬಿಡ್ತಾ ಇದೆ. ವಾಟರ್ ಆಪಲ್ ಅಂತ ಬೇರೆ ಹಾಕೊಂಡಿದ್ದೀನಿ. ಆಮೇಲೆ ಅಮಟೆ, ಸಿಹಿ ಅಮಟೆ ಅಂತ ಹೇಳಿ ಅದು ಕಾಯಿ ಬಿಡ್ತಾ ಇದೆ. ಅಲ್ಲ, ಇದೆಲ್ಲ ಏನಾದ್ರು ಸ್ವಲ್ಪ ಆದಾಯ ತಂದ್ಕೊಡ್ತಾ ಇದೆ ನಿಮ್ಗೆ? ಖಂಡಿತ. ಅಂಜೂರ ಇದೆ ಸರ್ ನನ್ನ ಹತ್ರ ಒಂದು ಗಿಡ, ನನಗೆ ಅದು ಹೆಚ್ಚು ಕಡಿಮೆ ಒಂದು 2.5 ಕ್ವಿಂಟಾಲ್ ಕಾಯಿ ಹಣ್ಣು ಬಿಟ್ಟಿದೆ ಒಂದೇ ಗಿಡ. ನಾನು ಇದೇ ಇಲ್ಲಿ ನನಗೆ ಹತ್ತಿರ ತೀರ್ಥಳ್ಳಿ, ನಾನು ಅದನ್ನ ವಾರಕ್ಕೆ ಒಂದ್ ದಿವಸ ಎರಡು ದಿವಸ ತಗೊಂಡೋಗ್ತೇನೆ. ಹೆಚ್ಚು ಕಡಿಮೆ ಒಂದು 50 ಕೆಜಿ ಹಂಗೆ ತಗೊಂಡೋಗ್ಬಿಡ್ತೇನೆ. ಮತ್ತೆ ಇಲ್ಲದ್ರೆ ವೆಹಿಕಲ್ ಬಾಡಿಗೆ ಅಂತ ಇದಾಗುತ್ತೆ. ಅವರು 35-40 ರೂಪಾಯಿ ಕೆಜಿ ಕೊಡ್ತಾರೆ. ಸಾಮಾನ್ಯ ನನಗೆ ಒಳ್ಳೆ ಈಲ್ಡ್ ಒಂದೇ ಅಂಜೂರ ಗಿಡದಲ್ಲಿ 2.5 ಕ್ವಿಂಟಾಲ್ ನನ್ನ ಹಿತ ಇಷ್ಟಗಳಿಗೆ ಕೊಟ್ಟು ಆಗಿದೆ. ಅದು ಒಳ್ಳೆಯದೆ. ಅಷ್ಟು ಚೆನ್ನಾಗಿ ಅಂಜೂರ ನಿಮ್ಮ ಈ ಭಾಗದಲ್ಲಿ ಬರುತ್ತೆ ಅನ್ನೋದಾದ್ರೆ ಅಡಿಕೆಗೆ ಪರ್ಯಾಯ ಬೆಳೆ ಅಂತಾನೆ ಅನ್ಬೋದಲ್ಲ? ಅದು ನನಗೆ ನಿಜವಾಗ್ಲೂ ಅನಿಸಿದೆ. ನಾನು ಈಗಾಗಲೇ ಒಂದು 15 ಗಿಡ ಹಾಕಿದ್ದೀನಿ ಈಗ ಬೇರೆ ಬೇರೆ ಬೇರೆ. ಅದು ಇಷ್ಟು ಮುಂಚೆ ಶುರುವಿನಲ್ಲಿ ಇದು ಮಾರ್ಕೆಟ್ ಇದೆ ಅಂತ ನಂಗೆ ಗೊತ್ತಿರಲ್ಲ. ಒಂದು ಗೊಬ್ಬರದ ಬುಟ್ಟಿ ಕೊಯ್ದು ಕೊಯ್ದು ಗೊಬ್ಬರ ಗುಂಡಿಗೆ ಹಾಕ್ತಿದ್ವಿ ಅದನ್ನ. ಆಮೇಲೆ ನಾನು ಈಗ ಮಾರ್ಕೆಟ್ ಶಿವಮೊಗ್ಗಕ್ಕೆ ನನ್ನ ಮಗ ಲಾಯರ್ ಅವನು ಅಲ್ಲಿಗೆ ತಗೊಂಡು ಹೋಗ್ತಿದ್ದ ಬ್ಯಾಗಲ್ಲಿ ಹಿಡ್ಕೊಂಡು. ಅಲ್ಲಿ ಡಿಮ್ಯಾಂಡ್ 40 ರೂಪಾಯಿ ಇತ್ತು, ತೀರ್ಥಳ್ಳಿ 35 ರೂಪಾಯಿ ಅಂತ ಆಯ್ತು. ನನಗೆ ಆಶ್ಚರ್ಯ ಪಟ್ಟಿದ್ದೇನಂದ್ರೆ 2.5 ಕ್ವಿಂಟಾಲ್ ಅದು ಕೊಟ್ಟಿದೆ. ಇನ್ನೂ ಈಗಲೂ ಇದೆ ಇನ್ನೂ ಅದರಲ್ಲಿ. ಅದರ ಜೊತೆಗೆ ಒಳ್ಳೆ ಮಿಡಿ ಮಾವಿನ ಗಿಡಗಳು ಸಹ ಇದೆ ಅಂತ ಹೇಳಿದ್ರೆ? ಅದು ತುಂಬಾ ನನಗೆ ಒಂದು 8-10 ಗಿಡ ಇದೆ ಈ ವರ್ಷ. ಅದು ಇಲ್ಡ್ ಬಂದಿದೆ. ಒಂದು ಎಲ್ಲ ಮರದಲ್ಲೂ ಒಂದು 5-5 ಕಾಯಿ ಬಂದಿದೆ ಈ ವರ್ಷ. ಬಹಳ ಕಮ್ಮಿ ಫಸಲು, ಒಳ್ಳೆ ಬಂದಿದೆ. ಮತ್ತೆ ಗಿಣಿಮುತಿ ಮಾವು ಅಂತ ಹೇಳ್ತಾರೆ, ಅದು ಬಹಳ ಚೆನ್ನಾಗಿ ಬರುತ್ತೆ. ಅದು ಮತ್ತೆ ಕಸಿ ಮಾವುಗಳು ತುಂಬಾ ನನ್ನ ಹತ್ರ ಒಂದು 15-20 ವೆರೈಟಿ ಅಂದಾಜು ಇದೆ. ಹಲಸು ಇದೆ, ಗಮ್ಲೆಸ್ ಹಲಸುನು ನೆಟ್ಟಿದ್ದೀನಿ, ಅದು ದೊಡ್ಡ ಆಗಿದೆ. ಪೂರ್ವ ಎಲ್ಲ ಇದೆ ಸರ್. ನೋಡಿ, ಕೃಷಿನಲ್ಲಿ ಈ ರೀತಿಯಾಗಿ ಹೊಸ ಹೊಸ ಬದಲಾವಣೆಗಳಿಗೆ ನಾವು ತೆರೆಕೊಂಡಾಗ ಮಾತ್ರ ಕೃಷಿ ನಮಗೆ ಒಂದು ರೀತಿ ಹೊಸ ಹೊಸ ಅನುಭವಗಳನ್ನು ಕೊಡುತ್ತೆ, ಜೊತೆಗೆ ಅಲ್ಪ ಸ್ವಲ್ಪ ಆದಾಯವನ್ನು ಸಹ ತಂದು ಕೊಡುತ್ತೆ. ಈಗ ಮನೆಗೆ ಬಂದ ಅತಿಥಿಗಳಿಗೆ ನೀವು ಹೊಸ ಹೊಸ ರೀತಿಯ ಹಣ್ಣುಗಳನ್ನು ಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ. ಮತ್ತೆ ನೀವು ಸಹ ಉತ್ತಮ ಪೋಷಕಾಂಶ ಇರುವ ಹಣ್ಣುಗಳನ್ನ, ಹೊಸ ಹೊಸ ರೀತಿಯ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ಈಗ ಮಲೆನಾಡಿನಲ್ಲಿ ಸಾಕಷ್ಟು ರೀತಿಯ ಉಪ್ಪಿನಕಾಯಿಗೆ ಅಂತಾನೆ ಸಾಕಷ್ಟು ಮಾವಿನ ತಳಿಗಳಿವೆ. ಅದರಲ್ಲಿ ನಿಮ್ಮ ತೋಟದಲ್ಲಿ ಇರುವಂತದ್ದು ಯಾವುದು ವಿಶೇಷವಾಗಿ? ನೀವೇನಾರು ಹೊರಗಡೆಯಿಂದ ತಂದು ಹಾಕಿದ್ರೆ? ಹೊರಗಡೆಯಿಂದ ತಂದೇನೆ, ಅದು ಅನಂತನಾಪ್ಪೆ ಅಂತ ಹೇಳಿ ಅದು ಕೊಟ್ಟಿದ್ದಾರೆ. ಅದು ತುಂಬಾ ಒಂದು 3-4 ಗಿಡ ಹಾಕಿದ್ದೀನಿ. ಇನ್ನೂ ಸುಮಾರು ಬೇರೆ ಬೇರೆ ಅವ್ರು ಏನ್ ಕೊಡ್ತಾರ, ನರ್ಸರಿ ಹೋದಾಗ ಈ ಮರ ಈ ಗಿಡ ಆ ಗಿಡ ಅಂತ ಅಪ್ಪೆ ಮಿಡಿಗಳನ್ನೇ ಕೊಟ್ಟಿದ್ದಾರೆ, ಅದು ಸಹ ಹಾಕಿದ್ದೇನೆ. ಈ ವರ್ಷದಿಂದ ಕಾಯಿ ಬಿಡ್ತಾ ಇದೆ ಅದಲ್ಲ. ಈಗ ನಿಮ್ಮ ಗ್ರಾಮ, ನಿಮ್ಮ ಹಳ್ಳಿ ಒಟ್ಟು ಎಷ್ಟು ಮನೆಗಳಿದೆ ಸುಬ್ರಹ್ಮಣ್ಯ ಅವರೇ? ನಾನು ಇರೋ ಊರಲ್ಲಿ ತಮ್ಮನೆ ಒಂದು 10 ಮನೆ ಇದೆ ಅಷ್ಟೇ. 10 ಮನೆಯವರು ಸಹ ಕೃಷಿಕರು? ಎಲ್ಲರೂ ಕೃಷಿಕರೇ, ಎಲ್ಲರೂ ಕೃಷಿಕರೇ. ಯುವಕರು ಎಷ್ಟು ಜನ ಇದ್ದಾರೆ? ಬಹಳ ಕಮ್ಮಿ ಸರ್. ಒಂಥರ ಹಳ್ಳಿ ಅನ್ನೋದು ಒಂಥರ ವೃದ್ಧಾಶ್ರಮ ಆಗ್ತಿದ್ದಂಗಿದೆ. ಈಗ ನನ್ ಮಗನು ಶಿವಮೊಗ್ಗಕ್ಕೆ ಹೋಗ್ತಿದ್ದಾನೆ, ಬಟ್ ಬಾರೋ ಇಲ್ಲೇ ಇರೋ ಅಂದ್ರೆ ಇಲ್ಲ ಅದೊಂದು ಸ್ವಲ್ಪ ಇಸು ನೋಡ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಬಹಳ ಕಷ್ಟ ಇದೆ. ಎಲ್ಲರೂ ಏಜ್ಡ್ ಪರ್ಸನ್ ಮಾತ್ರ ಇದೀವಿ ನಾವು ಅಲ್ಲಿ. ಮುಂದೇನು ಸುಬ್ಬಣ್ಣರೆ, ಈ ತರ ಆದ್ರೆ ಒಳ್ಳೆ ಅಗ್ರಿಕಲ್ಚರ್ಗೆ ಬೆಳೆದ ಇದಕ್ಕೆ ಒಳ್ಳೆ ಬೆಲೆ ಬಂದ್ರೆ ಖಂಡಿತ ವಾಪಸ್ ಚೆನ್ನಾಗುತ್ತೆ. ಇದೇ ರೀತಿನೇ ಇದ್ರೆ ಖಂಡಿತ ಎಲ್ಲರೂ ಈಗ ಏನಾಗಿರುತ್ತೆ ಅಂದ್ರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಅವ್ರು ಬಹಳ ಹೈಯೆಸ್ಟ್ ಇದಾರೆ ಅಂತ ತಕ್ಷಣ ನಮ್ಗೆ ಕರ್ಕೊಂಡಿರಕ್ಕೆ ಇಷ್ಟ ಬರಲ್ಲ. ಅವಾಗ ಏನ್ ಮಾಡ್ತಾರೆ, ನನ್ನ ಮಕ್ಕಳು ಅದ್ಗಡೆ ಹೋಗ್ಬಿಡ್ತಾರೆ ಮೇಲಕ್ಕೆ. ಯಾವತ್ತೋ ಒಂದಿವಸ ಇದಕ್ಕೂ ಒಳ್ಳೆ ಬೆಲೆ ಬರುತ್ತಿದೆ ಅಗ್ರಿಕಲ್ಚರ್ಗೂ ಅಂತ ಹೇಳ್ಕೊಂಡು ಆದ್ರೆ ಖಂಡಿತ ವಾಪಸ್ ಬರ್ಬೋದು. ಮತ್ತೆ ತೃಪ್ತಿ ಇದೆ ಇದರಲ್ಲಿ ಸರ್. ನಾನು ಹಿಂದೆ ಗದ್ದೆ ಮಾಡ್ತಾ ಇದ್ದಾಗ ಬರೀ 7 ಗುಂಟೆಲಿ ಕುಂಬಳ ನೆಟ್ಟೆ. ಅದು ಸಾಮಾನ್ಯ ಒಂದು 73 ಕ್ವಿಂಟಾಲ್ ಕುಂಬಳಕಾಯಿ ತೆಗಿದೆ ಅದರಲ್ಲಿ. ಅದರಲ್ಲಿ ಒಂದು 2-3 ಕ್ವಿಂಟಾಲ್ ಚೀನಿಕಾಯಿ, 1-2 ಕ್ವಿಂಟಾಲ್ ಟೊಮೆಟೊ, ಆಮೇಲೆ ಬೆಂಡೆ, ಇಷ್ಟು ಬರೀ 7-8 ಗುಂಟೆ. ನನಗೆ ಆಶ್ಚರ್ಯ ಆತರ ಬೆಳೆ. ಖಂಡಿತ ನಾನು 1968 ಮನೆಗೆ ಬಂದೆ ಓದು ಪಿ ಯು ಸಿ ಆದನು. ನನಗೆ ಅಗ್ರಿಕಲ್ಚರ್ ಬಗ್ಗೆ ಬಹಳ ಇಷ್ಟ ಇತ್ತು. ಅಗ್ರಿಕಲ್ಚರ್ ಅಂದ್ರೆ ಅಷ್ಟು ತೃಪ್ತಿ. ಹಂಗಾಗಿ ನಾನು ಮನೆ ಬಂದನು ಸಾಮಾನ್ಯ ದ್ವಿದಳ ಧಾನ್ಯಗಳನ್ನು ಪೂರ ಬೆಳೀತಿದ್ದೆ. ಕಬ್ಬು, ಆಮೇಲೆ ಉದ್ದು, ಹೆಸರು, ಅವಡೆ, ಈ ತರದ್ದೆಲ್ಲ ಬೆಳೆ ಅನ್ನೋದ್ರ ಬಹಳ ಎಲ್ಲ 10-10 ಕ್ವಿಂಟಾಲ್ ಗಟ್ಟಲೆ ಮಲೆನಾಡು ಭಾಗದಲ್ಲಿ ನಾವು ಬೆಳೀತಿದ್ವಿ. ಅಷ್ಟು ಬೆಳೀತಾ ಇದ್ದೆ. ಆಮೇಲೆ ಸೌತೆ ಬೆಳೀತಿದ್ವಿ. ಆಮೇಲೆ ಆಲೆ ಮನೆ ಅಂತ ನಮ್ಮಲ್ಲಿ ಒಂದು ಮನೆ 20 ಅಡಿಗೆ ಕಬ್ಬು ಅಂತ ಹೇಳಿ ಒಂದು ಅದನ್ನ ಬೆಲ್ಲ ಹಾಕಕ್ ಪಾತ್ರ ಇರ್ತಿರ್ಲಿಲ್ಲ, ಆತರ ಕಬ್ಬೆಲ್ಲ ಬೆಳೆದಿದ್ವಿ. ಕುಂಬಳು ಬೆಳೀತಿದ್ವಿ. ಕುಂಬಳು ಸಹ ನನಗೆ ಒಳ್ಳೆ ಕೊಡ್ತು. 70-73 ಕ್ವಿಂಟಾಲ್ ಬರೇ ಕುಂಬಳಕಾಯಿ ಆಗಿತ್ತು. ಈಗ ತಾವೊಂದ್ ಮಾತು ಹೇಳಿದ್ರೆ, ನಾವು ಬೆಳೆದಂತಹ ಬೆಳೆಗೆ ಒಳ್ಳೆ ಮಾರುಕಟ್ಟೆ ಧಾರಣೆ ಸಿಕ್ಕರೆ ಕೃಷಿ ತುಂಬಾ ಮಾಡಬಹುದು, ಒಳ್ಳೆ ಲಾಭ ಇದೆ ಅಂತ. ಈಗ ಮಾರುಕಟ್ಟೆಯನ್ನು ಅನುಸರಿಸಿ ನಾವು ಬೆಳೆ ಬೆಳಿಬೇಕು ಅಥವಾ ನಾವೇನೋ ಒಂದು ಬೆಳೀತಾ ಇದೀವಿ ಅದಕ್ಕೆ ಧಾರಣೆ ಬೇಕು ಅಂತ ಹೇಗದು? ಅಲ್ಲ, ನಮ್ಮ ಭಾಗದಲ್ಲಿ ಏನ್ ಬೆಳಿತೀವೋ ಅದಕ್ಕೆ ನಮಗೆ ಧಾರಣೆ ಬೇಕು. ಇವತ್ತು ಲೇಬರ್ ಕಾಸ್ಟ್ ಬಹಳ, ಏನು ಮುಂಚೆ ಹಾಗಲ್ಲ, ಬಹಳ ಕಮ್ಮಿ ಇತ್ತು, ಈಗಲ್ಲ ಹಾಗಲ್ಲ, ಇವತ್ತು ಹೈಯೆಸ್ಟ್ ಪೇಮೆಂಟ್. ಈಗ ನಮಗದು ವರ್ಕೌಟ್ ಆಗ್ಬೇಕದು. ಈಗ ಏನೋ ಒಂದು ಭತ್ತ ಬೆಳೆದೆ ಅಂತ ಇಟ್ಕೊಳ್ಳಿ, ಒಂದು ನಮ್ಮಲ್ಲೆಲ್ಲ ಒಂದು 15-20 ಕ್ವಿಂಟಾಲ್, 20 ಕ್ವಿಂಟಾಲ್ ಅದ್ರ 40 ಕ್ವಿಂಟಾಲ್ ಖರ್ಚಾಗ್ಬಿಡುತ್ತೆ, ಅದಕ್ಕೆ ಲೇಬರು, ಕಳೆ, ನೆಟ್ಟಿ, ಅದು ಇದು ಅಂತ. ನಾವು ಭತ್ತಕ್ಕೆ ಒಳ್ಳೆ ಬೆಲೆ ಬಂದಾಗ ನಾವು ಅದನ್ನು ಮಾಡಲಿಕ್ಕೆ ಬಹಳ ಇಂಟ್ರೆಸ್ಟ್ ಬರುತ್ತೆ. ನೀವು ಹೇಳಿದ್ದು ಸರಿ, ಸಾಂಪ್ರದಾಯಿಕ ಬೆಳೆಗಳು ತೀರಾ ಅನಿವಾರ್ಯ, ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅದರ ಹೊರತಾಗಿಯೂ ಸಹ ಬಹಳಷ್ಟು ಸಾಧ್ಯತೆಗಳಿದೆ. ಈಗ ಮಾರುಕಟ್ಟೆಯನ್ನು ಅನುಸರಿಸಿಬಿಟ್ಟು ರೈತರು ಅದಕ್ಕನುಗುಣವಾಗಿ ತಾವು ಏನು ಬೆಳೆದ್ರೆ ನಮಗೆ 4 ಕಾಸು ಮಾಡಿಕೊಂಡು ನಾವು ಸುಖವಾಗಿರ್ಬೋದು ಅಂತೇಳಿ ಅನ್ನೋದು ಬುದ್ಧಿವಂತಿಕೆ ಅಲ್ವಾ ಸುಬ್ಬಣ್ಣ ಅವರೇ? ಖಂಡಿತ, ನೀವು ಹೇಳ್ತೀರಿ ನಿಜ. ನೋಡಿ, ಈ ಶುಂಠಿ ಒಳ್ಳೆ ರೇಟ್ ಇತ್ತು. ನಾವು ಹಿಂದೆ 3-4 ಲೋಡ್ ಮನೆಯಲ್ಲಿ ಬೆಳೆದು ಕೊಡ್ತಾ ಇದ್ವಿ. ಏಕ್ದಮ್ ಎಲ್ಲಾ ಭಾಗದಲ್ಲೂ ಶುಂಠಿ ಹಾಕಿದ್ರು. ನಾವು ಕೊಡ್ತಾ ಇರಬೇಕಾದ್ರೆ ಒಳ್ಳೊಳ್ಳೆ ರೇಟ್, 100 ರೂಪಾಯಿ ಮೊಳ ಅಂತ ಹೇಳಿದ್ರೆ ನಮ್ಗೆ ಬಹಳ ಖುಷಿಯಾಗಿ ಕಾಣ್ತಾ ಇತ್ತು. ಈಗ ಕೇಳಿದ್ರೆ ಅದ್ರದ್ದು ಈಗೆಲ್ಲ ಎಲ್ಲಿ, ಅದ್ರ ವ್ಯಾಲ್ಯೂ ಏನಿಲ್ಲ, ಬೆಳೆದಿದ್ದಕ್ಕೆ ಕೂಲಿ ಆಗಲ್ಲ ಶುಂಠಿನೂ ಈ ವರ್ಷದಲ್ಲಿ. ಹಾಗಾದಾಗ ಹೆಂಗೆ ನೀವು ಅವ್ರು ಬೆಳೆದಿದ್ದಾರೆ ನಮ್ಮ ಮಾರ್ಕೆಟ್ ನಾವು ಮುಂದೆ ಬರ್ತೀವಿ ಅಂತ ಯಾವ ಕಾರಣ ಅಂದ್ರೆ ಹೇಳೋಣ. ಅಡಿಕೆ, ಈಗ ಅಡಿಕೆ ಬೆಳೆದ್ವಿ ಚೆನ್ನಾಗಿ, ಫಸಲು ನಮಗೆಲ್ಲ ಇತ್ತು, ನಮ್ಗೇನು ತೊಂದರೆ ಇಲ್ಲ. ಎಲ್ಲ 50,000 ರೂಪಾಯಿ ರೇಟ್ ಆಗುತ್ತೆ, ಹಾಗಾದ್ರೆ ಇನ್ನೂ ಆಗುತ್ತೆ ಅನ್ನೋ ರೈತನಿಗೆ ಒಂದು ಆಸೆನೂ ಇರುತ್ತೆ. ಈಗ ವಾಪಸ್ 35,000 ಬಂದಿದೆ, ಏನ್ ಮಾಡ್ಬೇಕು ನಾವೀಗ? ಹಾಗೆ ಅಲ್ಲ, ಈಗ ನೋಡಿ, ಶುಂಠಿ ಉದಾಹರಣೆ ತಗೊಂಡ್ರೆ, ಶುಂಠಿ ಬೀಜವನ್ನ ಖರೀದಿ ಮಾಡಿ ಯಾರು ಶುಂಠಿ ಬೆಳೆದ್ರು ಅವ್ರು ಲಾಸ್ ಮಾಡ್ಕೊಂಡ್ರು. ಶುಂಠಿ ಬೀಜವನ್ನ ಯಾರು ಮಾರಾಟ ಮಾಡಿದ್ನೋ ಅವನ್ ಲಾಭ ಮಾಡ್ಕೊಂಡ. ಒಂದು ಕಾಲದಲ್ಲಿ ವೆನಿಲ್ಲಾಗೆ ವಿಪರೀತ ಬೆಲೆ ಬಂತು. ಅಂತ ಸಂದರ್ಭಗಳಲ್ಲಿ ವೆನಿಲ್ಲಾ ಬಳ್ಳಿಯನ್ನ ಯಾರು ಮಾರಾಟ ಮಾಡಿದ್ರು ಅಂತವ್ರು ಲಾಭ ಮಾಡ್ಕೊಂಡ್ರು, ವೆನಿಲ್ಲಾ ಹಾಕಿದವರೆಲ್ಲ ಲಾಸ್ ಮಾಡ್ಕೊಂಡ್ರು. ಹೀಗೆ ನಾವು ಈ ತರದ ಉದಾಹರಣೆಗಳನ್ನೆಲ್ಲ ತಗೊಂಡಾಗ ಸ್ವಲ್ಪ ಬುದ್ಧಿವಂತಿಕೆ ಖರ್ಚು ಮಾಡಿದ್ರೆ ಕೃಷಿನಲ್ಲಿ ಲಾಭ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೇಳಿದ್ರೆ ಎಲ್ಲೋ ಒಬ್ಬ ಇಬ್ಬರಿಗೆ ಸಿಗಬಹುದು, ಇಡೀ ರೈತ ಸಮೂಹಕ್ಕೆ ಸಿಗಲ್ಲ ಇದು. ಈಗ ವೆನಿಲ್ಲಾ ಹೇಳಿ, ಈಗ ಹೇಳಿದ್ರು, ಈಗ ಹೀಗಿದ್ದವ್ರು ಒಂದು 4-5 ಜನ ಅವತ್ತು ವೆನಿಲ್ಲಾ ಬೆಳೆದ್ರು. ಅವಾಗ ಗೊತ್ತಿರಲ್ಲ ಇದೇನೋ, ಅದಕ್ಕೂ ಕಾಸ್ಟ್ ಇರುತ್ತೆ, ಅವಾಗ ನಮ್ಗೆ ತಂದು ಹಾಕೋ ಇದು ಯೋಗ್ಯತೆ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಅದು ಎಲ್ಲೋ ಒಂದು ಕೆಲವೇ ಬೆರಳೆಣಿಕೆ ಜನಕ್ಕೆ ಸಿಕ್ಬಿಡುತ್ತೆ. ಅದ ನೀವು ಹೇಳ್ದಂಗೆ ಮೀಟ್ರಿಗೆ 100 ರೂಪಾಯಿ ಕೊಟ್ಟು ತಂದಿದ್ದು ಉಂಟು ಬಳ್ಳಿ, 35 ರೂಪಾಯಿ ಕೊಟ್ಟಿದ್ದು ಉಂಟು. ಹೀಗೆಲ್ಲ ಇದೆ. ಅವಾಗ ಎಲ್ಲಾ ರೈತರಿಗೆ ಎಲ್ಲಿ ಸಿಗುತ್ತದೆ? ಅವನು ಬೆಳೆದು ಬರೋ ಅಷ್ಟೊತ್ತಿಗೆ 200 ರೂಪಾಯಿ 250 ರೂಪಾಯಿ ಕೆಜಿ ಆಯ್ತು. ಏನ್ ಮಾಡ್ಬೇಕದ್ನ? ಹಾಗಾಗಿ ಇದೇ ಒಂದು ಯಾವುದೋ ಒಂದು ಹಣ್ಣು ಬೇಡ, ಈಗ ಸೇಬ್ ಅಂತಾನೆ ಇಟ್ಕೊಳ್ಳಿ, 200 ರೂಪಾಯಿ ಕೆಜಿ ತರೋ ಅಷ್ಟೊತ್ತಿಗೆ ಇಲ್ಲಿ ನಾವು ಬೆಳೆಯೋ ಅಷ್ಟೊತ್ತಿಗೆ ಅದು ಕಾಲಿಗೆ 50 ರೂಪಾಯಿಗೋ 25 ರೂಪಾಯಿಗೋ ಬಂದ ನಿಲ್ಲುತ್ತೆ. ಈ ಅಡಿಕೆ ಈ ಬಹುಶಃ ಇಲ್ಲೆಲ್ಲ ಮಾರ್ಕೆಟ್ ಈ ವರ್ಷ ಏನು 20,000 ರೂಪಾಯಿನೂ ಬರಲ್ಲ ಅಂತಿದ್ರು, ಮತ್ತೆ ಏಕ್ದಮ್ 50,000 ತನಕ ಹೋಯ್ತು, ವಾಪಸ್ ಮತ್ತೆ 35,000 ಬಂತು. ಹೇಗೆ ಮಾರ್ಕೆಟ್ ಜಡ್ಜ್ ಮಾಡೋದಾರು ಹೇಗೆ, ನಾವು ಮಾರೋದಾದ್ರೂ ಹೇಗೆ, ನಾವು ಲಾಭ ಮಾಡ್ಕೊಂಡು ಇರೋದಾರು ಹೇಗೆ? ಈಗ ಒಟ್ಟಾರೆಗೆ ತಮ್ಮ ಅಭಿಪ್ರಾಯ ಅಂತೇಳಂದ್ರೆ, ಹಿಂದೆ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ರೈತರು ಬದುಕು ಅಂತೇಳಂದ್ರೆ ಮಳೆಯೊಂದಿಗಿನ ಜೂಜಾಟ ಅಂತೇಳಿ, ಅದ್ರ ಜೊತೆಗೆ ಇನ್ನೂ ಒಂದು ಸೇರಿಸಿಕೊಳ್ಬೇಕು ಮಾರುಕಟ್ಟೆಯೊಂದಿಗಿನ ಜೂಜಾಟ. ಅದು ಖಂಡಿತವಾಗಿಯೂ ನಿಜ, ಮಾರುಕಟ್ಟೆಯೊಂದಿಗೆ ಜೂಜಾಟ. ಇಲ್ಲಿ ನೋಡಿ, ನಮ್ಗೆ ಅನಿಸ್ತಿರುತ್ತೆ ಈಗ 50,000 ಆದಾಗ ಹೆಚ್ಚು ಮಾರಿರಲ್ಲ, ಎಲ್ಲ ಪ್ರೊಸೆಸಿಂಗ್ ಮಾಡಿ ರೆಡಿ ಮಾಡಿ ಕಳಿಸ್ಬೇಕು ಅನ್ನೋದಕ್ಕೆ ವಾಪಸ್ ರೇಟ್ ಡೌನ್ ನೋಡಿತ್ತು, ಡೌನ್ ಆಗಿದ್ದು ತುಂಬಾ 35 ಬಂತೀಗ. ಈ ಕೆಲವರು ಅದನ್ನು ಅಭಿಪ್ರಾಯ ಪಡ್ತಾರೆ, ಹೋದ ವರ್ಷ ಯೋಚನೆ ಮಾಡಿದ್ರೆ ಈ ವರ್ಷ ಉತ್ತಮ ಇದೆ ಅಂತ. ನಾ ಅದನ್ನು ಅಲ್ಲ ಅಂತ ಹೇಳಲ್ಲ, ಬಟ್ ಹಿಂದೆ 1 ಲಕ್ಷ ರೂಪಾಯಿನೂ ಕಂಡಿದ್ವಿ, ಈಗ ಅದನ್ನೇ ಗುರಿ ಇಟ್ಕೊಳ್ತೀವಿ. ಓ, 1 ಲಕ್ಷ ಆಗಿತ್ತಲ್ಲ, ಆಗ್ಬೋದೇನೋ ಹಂಗೆ ಅಂತೇಳಿ. ಹಾಗಾಗಿ ಅದರಲ್ಲೂ ನಾವು ಹಾಳಾಗ್ತೀವಿ. ಮತ್ತೆ ಒಟ್ಟಾರೆಯಾಗಿ ಕೃಷಿಯಲ್ಲಿ ತೃಪ್ತಿ ಇದೆ ಖಂಡಿತ. ನಮಗೆ ಸ್ವಲ್ಪ ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ನಾವು ಖಂಡಿತ ಒಳ್ಳೆ ಗಾಳಿ, ಬೆಳಕು, ಕೃಷಿ, ಒಳ್ಳೆ ಆಹಾರ ನಮ್ದಾಗಿ ನಾವು ಸೇವಿಸಬಹುದು. ಅದು ಮಾತ್ರ 100 ಕ್ಕೆ 100 ನಿಜನೇ, ಅದೇನು ತಪ್ಪೇನಿಲ್ಲ. ಅದಕ್ಕಿಂತ ಹೆಚ್ಚೇನ್ ಬೇಕು ಸುಬ್ಬಣ್ಣ ಅವರೇ? ಅಲ್ಲ, ನಿಜವಾಗ್ಲು ಬೇಡ. ಆದ್ರೆ ನಮ್ಗೇನಾಗಿರುತ್ತೆ ಅಂದ್ರೆ, ನನಗಿಂತ ಮೇಲಿದ್ದ ಒಂದ್ ಸ್ವಲ್ಪ ನೋಡಕ್ ಹೋಗ್ತಿವಿ, ಹಾಗಾಗಿ ನಾವು ಸ್ವಲ್ಪ ಕೆಳಗೆ ಬೀಳ್ತೀವಿ ಅನ್ನೋ ಅಂತ ಮನಸ್ಸಿಗೆ ಅನ್ಸುತ್ತೆ. ತಪ್ಪೇನಿಲ್ಲ, ಆದ್ರೆ ತೃಪ್ತಿಯಿಂದ ಬದುಕೋದು, ನೆಮ್ಮದಿಯಿಂದ ಬದುಕೋದು ಬಹಳ ಮುಖ್ಯ. ಇದುವರೆಗೆ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಂಗಮ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ನಾಗರಾಜ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಪುನಃ ನಾಳೆ ಭೇಟಿಯಾಗೋಣ. ನಮಸ್ಕಾರ.